1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದ ಆದ ನಷ್ಟದ ಸಮಯದಲ್ಲಿ ಪಿಎಂಎಸ್ಬಿವೈ ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಯಾದಗಿರಿ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 90%. ಕೊಪ್ಪಳ ಜಿಲ್ಲೆ ಒಳಗ 80%. ಬಳ್ಳಾರಿ, ಬಾಗಲಕೋಟ್ ಮತ್ತು ನೆರೆಯ ಝೈರಾಬಾದ್ಗಳಲ್ಲಿ 85% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಚದುರಿದಂಗ ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನು ನಾವು ಮಾಡಬಹುದಾಗಿದೆ. ಈ ಮಳೆಗಳ ಜೊತೆಗೆ ಕೆಲವು ಕಡೆ ಗುಡುಗು ಮಿಂಚುಗಳು ಸಹಿತ ಕಾಣಿಸಿಕೊಳ್ಳಬಹುದು. ಒಂದೆರಡು ಕಡೆ ಉತ್ತಮ ಮಳೆ ಕೂಡ ಆಗಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ತಜ್ಞವಾಣಿ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇವತ್ತಿನ ದಿನವನ್ನ ವಿಶ್ವದಾದ್ಯಂತ ವಿಶ್ವ ರೇಬಿಸ್ ದಿನ ಅಂತೇಳಿ ಆಚರಣೆ ಮಾಡ್ತಾ ಇದ್ದಾರೆ. ರೇಬಿಸ್ ಅನ್ನುವಂಥದ್ದು ತಮಗೆಲ್ಲ ಗೊತ್ತಿರುವಂಗ, ತಮ್ಮ ಅನುಭವಕ್ಕೂ ಬಂದಿರುವಂಗ ಒಂದು ಮಾರಣಾಂತಿಕ ರೋಗ. ಒಂದ್ ವೇಳೆ ನಾವು ನಿರ್ಲಕ್ಷ್ಯ ಮಾಡಪ್ಪ ಅಂತಂದ್ರ ಅದು ಜೀವವನ್ನೇ ತಗೊಳ್ತದ. ಅದಕ್ಕೆ ಇವತ್ತಿನ ದಿವಸ ಅದರ ಬಗ್ಗೆ ಕಾಳಜಿ ವಹಿಸುವುದಕ್ಕೆ ಮತ್ತು ಜಾಗೃತಿ ಮೂಡಿಸುವುದಕ್ಕೆ ಈ ದಿನವನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದೊಂದೇ ದಿನ ಅಂತಲ್ಲ, ನಾವು ನಮ್ಮ ಜಾನುವಾರುಗಳ ಬಗ್ಗೆ ಮತ್ತು ಪ್ರಾಣಿಗಳ ಬಗ್ಗೆ ಕಾಳಜಿ ವಹಿಸಬೇಕಾಗ್ತದ, ಅವುಗಳ ಆರೋಗ್ಯದ ಬಗ್ಗೆ ಲಕ್ಷ್ಯ ಇಡಬೇಕಾಗ್ತದ. ಈ ವಿಷಯದ ಬಗ್ಗೆ ಚರ್ಚೆ ಮಾಡುವುದಕ್ಕೆ ಇವತ್ತು ನಮ್ಮ ಜೊತೆಗೆ ಇಂಡಿ ಕೃಷಿ ವಿಜ್ಞಾನ ಕೇಂದ್ರದೊಳಗ ಪಶು ವೈದ್ಯರಾಗಿರುವಂತಹ ಡಾಕ್ಟರ್ ಸಂತೋಷ್ ಶಿಂದೆ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಸಂತೋಷ್ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ಧನ್ಯವಾದಗಳು ಸರ್. ರೇಬಿಸ್ ಅಂತ ಹೇಳಿ ಅನ್ನುವಂಥದ್ದು ಈ ನಾಯಿ ಹುಚ್ಚು ರೋಗ ಏನಿದೆ, ಇದು ಬಹಳ ತೊಂದರೆ ಕೊಡುವಂತಹದ್ದು ಮತ್ತು ಒಂದ್ ವೇಳೆ ನಾವು ನಿರ್ಲಕ್ಷ್ಯ ಮಾಡಿದೀವಿ ಅಂತಂದ್ರೆ ನಮ್ಮ ಜೀವವನ್ನೇ ತಗೊಳ್ಳುವಂತಹ ಒಂದು ರೋಗ. ಇದು ಯಾವ ರೀತಿ ಬರ್ತದ, ಇದರ ಕಾಳಜಿಯನ್ನು ಯಾವ ರೀತಿ ವಹಿಸಬೇಕು, ಏನೇನು ಲಕ್ಷಣಗಳಿರ್ತಾವ, ಅವೆಲ್ಲ ತಾವು ನಮ್ಮ ರೈತರಿಗೆ ತಿಳಿಸಿಕೊಡ್ತೀರಿ? ಖಂಡಿತವಾಗಲೂ ಸರ್. ಮೊದಲನೇದಾಗಿ ನಮ್ಮ ಎಲ್ಲಾ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ಬಹಳ ಪ್ರಮುಖ ವಿಷಯದ ಬಗ್ಗೆ ನಾವು ಇಲ್ಲಿ ಚರ್ಚೆಯನ್ನು ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ಎಲ್ಲ ರೈತ ಬಾಂಧವರಿಗೆ ಕೇಳಬೇಕು, ಇದರದ್ದು ಉಪಯೋಗನೂ ಕೂಡ ಮಾಡ್ಕೋಬೇಕಂತ ಕೇಳ್ಕೋತೇನೆ. ಇವತ್ತು 28 ಸೆಪ್ಟೆಂಬರ್, ಇವತ್ತು ನಾವು ವಿಶ್ವ ರೇಬಿಸ್ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದು ಪ್ರತಿ ವರ್ಷ ಈ ದಿನಾಚರಣೆ ಮಾಡ್ತಾ ಇದ್ವಿ. ಇದು ಜಗತ್ತಿನ ಎಲ್ಲಾ ಕಡೆಯೂ ಈ ದಿನಾಚರಣೆಯನ್ನು ಮಾಡ್ತಾರೆ. ಇದು ಪ್ರಮುಖವಾಗಿ 2007 ಇಶ್ಯೂಯಲ್ಲಿ ಸ್ಟಾರ್ಟ್ ಆಯಿತು. ಸೊ ಅದರಂತೆ ಪ್ರತಿ ವರ್ಷ ಈ ದಿನಾಚರಣೆ ಮಾಡ್ತಿದ್ದಾರೆ. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ 28 ಸೆಪ್ಟೆಂಬರ್ನೇ ಯಾಕೆ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತಂದ್ರೆ, ಇದು ಬಹುಶಃ ಎಲ್ಲರಿಗೆ ಗೊತ್ತಿರಬಹುದು, 28 ಸೆಪ್ಟೆಂಬರ್ಗೆ ಹುಚ್ಚು ನಾಯಿ ರೋಗ ಅಥವಾ ರೇಬಿಸ್ ರೋಗಕ್ಕೆ ಲಸಿಕೆಯನ್ನು ಕಂಡಿರತಕ್ಕಂತಹ ವಿಜ್ಞಾನಿಗಳಾದ ಲೂಯಿಸ್ ಪಾಶ್ಚರ್ ಅವರ ಮರಣ ದಿನ ಇದು. ಸೊ ಅವರ ನೆನಪಿಗಾಗಿ, ಅವರ ಒಂದು ಲಸಿಕೆಯನ್ನು ಕಂಡಿರತಕ್ಕಂತಹ ನೆನಪಿಗೋಸ್ಕರ ಈ ಒಂದು 28 ಸೆಪ್ಟೆಂಬರ್ ಅನ್ನ ಡೇಟ್ ಅನ್ನು ಆಯ್ಕೆ ಮಾಡಿಕೊಂಡು ಇವತ್ತು ಈ ಒಂದು ವಿಶ್ವ ದಿನ ರೇಬಿಸ್ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದಾರೆ. ಬಹುಶಃ ಎಲ್ಲರಿಗೂ ಗೊತ್ತಿದೆ, ರೇಬಿಸ್ ಅನ್ನೋದಕ್ಕಿಂತ ಹುಚ್ಚು ನಾಯಿ ರೋಗ ಅಂತ ಎಲ್ಲರಿಗೆ ಪರಿಚಯ ಇದ್ದು. ಈ ರೋಗ ಇದು ಒಂದು ಮಾರಣಾಂತಕ ರೋಗ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ರೋಗ ಬಂದ ಮೇಲೆ ಇದಕ್ಕೆ ಯಾವುದೇ ಚಿಕಿತ್ಸೆ ಇಲ್ಲ. ಇನ್ನೂವರೆಗೂ ಚಿಕಿತ್ಸೆ ಮಾಡಿಕೊಂಡು ಒಂದು ಪೇಷಂಟ್ ರಿಕವರಿ ಆಗಿದ್ದು ಇನ್ನೂ ಯಾವ ಕೇಸು ಇಲ್ಲ. ಯಾಕಂತಂದ್ರೆ ಈ ರೋಗ ಬಂದ್ರೆ ಅಂದ್ರೆ 100% ಸಾವು ಖಂಡಿತ ಅಂತ ಹೇಳಿ ಎಲ್ಲರೂ ವೈದ್ಯರು ಕೂಡ ಹೇಳ್ತಾರೆ, ಸೈಂಟಿಫಿಕ್ ಆಗಿ ಹೇಳ್ತಾರೆ. ಸೊ ಅದಕ್ಕಾಗಿ ಇದನ್ನ ಮಾರಣಾಂತಿಕ ರೋಗ ಅಂತ ಕರಿತೀವಿ. ಇದು ಒಂದು ವೈರಸ್ದಿಂದ ಬರ್ತಕ್ಕಂಥ ರೋಗ, ಅದಕ್ಕೆ ರ್ಯಾಪ್ಡೋ ವೈರಸ್ ಅಂತ ಕರಿತೀವಿ. ಅದಕ್ಕೆ ವಿಶೇಷವಾಗಿ ಹೇಳ್ಬೇಕಂತಂದ್ರೆ ಇದು ಯಾವ ತರ ಬರುತ್ತಂತಂದ್ರೆ ಆಲ್ರೆಡಿ ಅದು ನಾಯಿ ರೇಬಿಸ್ ರೋಗ ಬಂದಿದೆ, ಆ ರೇಬಿಸ್ ರೋಗ ಬಂದಿರತಕ್ಕಂಥ ನಾಯಿ ಏನಾದರೂ ಪ್ರಾಣಿಗಳಿಗೆ ಕಚ್ಚುತ್ತು ಅಥವಾ ಮನುಷ್ಯರಿಗೆ ಕಚ್ಚಿತು ಅಥವಾ ಮಕ್ಕಳಿಗೆ ಕಚ್ಚಿತು, ಅವಾಗ ಏನಾಗುತ್ತೆ, ಹುಚ್ಚುನಾಯಿ ರೋಗದ ಜೊಲ್ಲ ಅಂತ ಕರಿತೀವಲ್ಲ ಅದರಲ್ಲಿ ಈ ವೈರಾಣು ಆಲ್ರೆಡಿ ಸೇರ್ಕೊಂಡಿರ್ತೈತಿ. ಸೊ ಯಾವಾಗ ಪ್ರಾಣಿಗಳಿಗೆ ಅಟ್ಯಾಕ್ ಮಾಡುತ್ತ ಅಥವಾ ಮನುಷ್ಯರಿಗೆ ಕಚ್ಚುತ್ತಲ್ಲ ಅವಾಗ ಏನಾಗುತ್ತೆ, ಆ ಜೊಲ್ಲಿನ ಮುಖಾಂತರ ಈ ವೈರಾಣು ಮನುಷ್ಯನ ಶರೀರ ಅಥವಾ ಪ್ರಾಣಿನ ಶರೀರದಲ್ಲಿ ಎಂಟ್ರಿ ಆಗ್ತೈತಿ. ಎಂಟ್ರಿ ಆಗಿ ಅಲ್ಲಿಂದ ಈ ರೋಗಾಣು ಮಲ್ಟಿಪ್ಲೈ ಆಗಿ ನೆಕ್ಸ್ಟ್ ಸಿಂಪ್ಟಮ್ಸ್ ಅನ್ನು ಅಥವಾ ಲಕ್ಷಣಗಳು ತೋರಿಸಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇನ್ನೊಂದು ಯಾವ ತರ ಹರಡುತ್ತೆ ಅಂತಂದ್ರೆ, ಇದು ಪ್ರಮುಖವಾಗಿ ಕೆಲವೊಂದು ಕಾಡು ಪ್ರಾಣಿಗಳು ನಾಯಿ ಸಂಪರ್ಕದಿಂದ, ಬೆಕ್ಕು ಸಂಪರ್ಕದಿಂದ, ಆಮೇಲೆ ಕೆಲವೊಂದ್ಸತಿ ಯಾವ್ದಾದ್ರೂ ಈಗ ನಮ್ಮ ಹಸು ಆಗ್ಲಿ ಕುರಿ ಆಗ್ಲಿ ಆಡಾಗ್ಲಿ ಅದನ್ನು ಕೂಡ ಏನಾದ್ರೂ ಇದು ರೇಬಿಸ್ ರೋಗ ಬಂದಿದೆ ಆ ಒಂದು ಪ್ರಾಣಿಯಿಂದನೂ ಕೂಡ ಬೇರೆ ಪ್ರಾಣಿಗೂ ಕೂಡ ಸ್ಪ್ರೆಡ್ ಆಗುವ ಸಾಧ್ಯತೆ ಇರ್ತೈತಿ. ಆಮೇಲೆ ನಾವು ವಿಶೇಷವಾಗಿ ಈ ಒಂದು ರೋಗಾಣು ಅಥವಾ ಈ ರೇಬಿಸ್ ಮಕ್ಕಳಲ್ಲಿ ಜಾಸ್ತಿ ಕಂಡು ಬರ್ತೈತಿ. ಯಾಕೆಂತಂದ್ರೆ ನಾವು ಮಕ್ಕಳ ಜೊತೆ ನಾಯಿ ಜೊತೆ ಮಕ್ಕಳಿಗೆ ಆಟ ಆಡಕ್ ಬಿಟ್ಟಿರ್ತೀವಿ. ಸೊ ಆ ಟೈಮಿಗೆ ಏನೇನು ಮಕ್ಕಳಿಗೆ ಏನು ಗೊತ್ತಿರಲ್ಲ, ಅರಿವು ಇರುವುದಿಲ್ಲ ಅಂದ್ರೆ ಏನೇನು ನಾಯಿದಿಂದ ಕಷ್ಟ ಅಂದ್ರೆ ಏನು ಕಚ್ಚಿದ್ರೆ ಏನ್ ತೊಂದರೆ ಆಗುತ್ತೆ ಅದ್ರ ಬಗ್ಗೆ ಜಾಗೃತಿ ಬರೋದಿಲ್ಲ ಸರ್. ಸೊ ಹಾಗಾಗಿ ಅವಾಗ ಈ ಒಂದು ನಾವು ಒಂದು ಸರ್ವೆ ಪ್ರಕಾರ ನೋಡಿದ್ರೆ ಈ ಮಕ್ಕಳಲ್ಲಿ ಅತಿ ಹೆಚ್ಚು ಪ್ರಮಾಣ ಇದೆ ಇನ್ಸಿಡೆನ್ಸ್. ಆಮೇಲೆ ಈ ಪ್ರಮುಖವಾಗಿ ದೇಶದಲ್ಲಿ ಎಲ್ಲಾ ಕಡೆ ಇದೆ, ಬಟ್ ಏಷ್ಯಾ ಮತ್ತು ಆಫ್ರಿಕನ್ ಕಂಟ್ರೀಸ್ ಅಲ್ಲಿ ಈ ಒಂದು ರೋಗಾಣು ಜಾಸ್ತಿ ಇದೆ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಬೀದಿ ನಾಯಿಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ. ಸೊ ಇದು ಒಂದು ಬೀದಿ ನಾಯಿಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಡೆಫಿನೆಟ್ಲಿ ಈ ಒಂದು ರೋಗ ಒಂದು ನಾಯಿ ಏನಾದ್ರೂ ಒಂದು ರೇಬಿಸ್ ರೋಗ ಇತ್ತಂದ್ರೆ ಅದು ನಿಧಾನವಾಗಿ ಸ್ಪ್ರೆಡ್ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಈಗ ಒಂದು ನಾಯಿ ಒಳಗ ರೇಬಿಸ್ ರೋಗಾಣು ಐತಿ ಅಂತ ಹೇಳಿ ಅದರ ಲಕ್ಷಣಗಳು ಏನಿರ್ತಾವ ಸರ್? ಈಗ ಸಪೋಸ್ ಈ ರೇಬಿಸ್ ಅಥವಾ ಈ ಹುಚ್ಚು ನಾಯಿ ರೋಗ ಇದೆ ಅಂತ ನಾಯಿಯಲ್ಲಿ ಬಂದಿದ್ದಾರೆ ಅಂತಂದ್ರೆ ಲಕ್ಷಣಗಳು ಖಂಡಿತವಾಗ್ಲೂ ಅದನ್ನ ನಾಯಿ ನೋಡಿದ ತಕ್ಷಣ ನೀವು ಹೇಳ್ಬಹುದು ಇದಕ್ಕೆ ಒಂದು ಏನೋ ಸಮಸ್ಯೆ ಇದೆ ಅಥವಾ ಇದಕ್ಕೆ ಹುಚ್ಚು ನಾಯಿ ರೋಗ ಅಥವಾ ರೇಬಿಸ್ ಬಂದಿದೆ ಅಂತ ಹೇಳ್ಬಹುದು. ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ಅದ್ರ ಚಂಚಲತೆ ಜಾಸ್ತಿ ಆಗುತ್ತೆ, ಅಂದ್ರೆ ಇನ್ಕೋಆರ್ಡಿನೇಷನ್ ಅಂದ್ರೆ ಮನಸ್ಸಿದ್ದಲ್ಲಿ ಅಥವಾ ಏನೋ ಒಂದು ಬಾಡಿ ಅದರ ದೇಹದ ಮೇಲೆ ಕಂಟ್ರೋಲ್ ಇರೋದಿಲ್ಲ, ಆ ಕಡೆ ಹೋಗಿ ಯಾವ ಆಂಗಲ್ ನಲ್ಲೂ ಮೂವ್ ಆಗ್ತಾ ಇರ್ತೈತೆ. ಆಮೇಲೆ ಹಾದಿಯಲ್ಲಿ ಯಾವುದೇ ಒಂದು ವಸ್ತು ಬಂದ್ರೆ ಅದಕ್ಕೆ ಕಚ್ಚಲಿಕ್ಕೆ ಟ್ರೈ ಮಾಡುತ್ತೆ, ಮನುಷ್ಯರಾಗ್ಲಿ ಅಥವಾ ಏನೋ ಒಂದು ಕಲ್ಲಾಗ್ಲಿ ಅಥವಾ ಗೋಡೆ ಆಗ್ಲಿ ಏನೋ ಒಂದು ಇದ್ರೂ ಕಚ್ಚಲಿಕ್ಕೆ ಟ್ರೈ ಮಾಡುತ್ತೆ. ಆಮೇಲೆ ಜಾಸ್ತಿ ಬೆದರುತ್ತೆ, ಆಮೇಲೆ ಇನ್ಕೋಆರ್ಡಿನೇಷನ್ ಆಗುತ್ತೆ ಬಾಡಿಯಲ್ಲಿ. ಸೊ ಇವೆಲ್ಲ ಏನಪ್ಪಾ ಅಂದ್ರೆ ಸಿಕ್ಕಾಪಟ್ಟೆ ಕಂಟಿನ್ಯೂಸ್ ಜೋಲ್ ಸೋರಿಸ್ತಾ ಇರ್ತೈತಿ, ಅದು ಒಂದು ಪ್ರಮುಖ ಸಿಂಪ್ಟಮ್ಸ್ ಅಂತ ಹೇಳ್ಬಹುದು. ಕಣ್ಣೆಲ್ಲ ಕೆಂಪಾಗಿರ್ತವೆ. ಸೊ ಇದು ಒಂದು ಕೆಲವೊಂದು ಲಕ್ಷಣಗಳು ಯಾವ ನಾಯಿಯಲ್ಲಿ ಈ ರೋಗಾಣು ಬಂದಿರತ್ತಲ್ಲ ಈ ಕೆಲವೊಂದು ಲಕ್ಷಣಗಳು ನಾವು ಕಾಣಬಹುದು. ಸಪೋಸ್ ಈ ಒಂದು ನಾಯಿ ಏನಾದ್ರೂ ಬೇರೆ ಪ್ರಾಣಿಗಳು ಕಸ್ತು ಅಥವಾ ಮನುಷ್ಯರಿಗೆ ಕಸ್ತು ಅಂತಂದ್ರೆ ನಿಧಾನವಾಗಿ ಅದು ಏನಪ್ಪಾ ಅಂತಂದ್ರೆ ಆ ಪ್ರಾಣಿಯಲ್ಲಿ ಯಾರಿಗೆ ಕಚ್ಚಿರುತ್ತೆ ಅದು ಒಂದು ಒಂದು ಕೆಲವೊಂದ್ಸತಿ ಒಂದ್ ತಿಂಗಳು ಅಥವಾ ಮೂರು ತಿಂಗಳು ಅಥವಾ ಒಂದೊಂದು ವರ್ಷವರೆಗೂ ಸಮಯ ತಗೊಂಡು ಲಕ್ಷಣಗಳು ಉಂಟಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಅಂದ್ರೆ ಇವತ್ತಿನ ಹಿಡ್ಕೊಂಡು ಒಂದು ವರ್ಷದ ತನಕ ಯಾವಾಗಾದ್ರೂ ಅದನ್ನ ಲಕ್ಷಣಗಳು ನೋಡಬಹುದು. ಯಾಕಂದ್ರೆ ಅದು ಏನ ಈ ವೈರಾಣು ಒಂದ್ಸತಿ ಬಾಡಿಯಲ್ಲಿ ಎಂಟ್ರಿ ಆಗಿದ್ಮೇಲೆ ಒಂದು ಸ್ವಲ್ಪ ಇಮ್ಯುನಿಟಿ ಬೇಸ್ ಅಂತ ಹೇಳ್ಬಹುದು, ಸ್ವಲ್ಪ ಅದು ಸೂಕ್ತವಾಗಿರ್ತೈತಿ. ಯಾವಾಗ ಅದಕ್ಕೆ ಟೈಮ್ ಸಿಕ್ತೈತೆ ಅಥವಾ ಯಾವಾಗ ಅದಕ್ಕೆ ಮಲ್ಟಿಪ್ಲಿಕೇಶನ್ ಚಾನ್ಸ್ ಸಿಗುತ್ತಲ್ಲ ಅವಕಾಶ ಸಿಕ್ಕಾಗ, ಸೊ ಅದ್ರದ್ದು ಮಲ್ಟಿಪ್ಲಿಕೇಶನ್ ಆಗಿ ಅದ್ರ ಸಂಖ್ಯೆ ಜಾಸ್ತಿ ಆದಾಗ ಅದು ಲಕ್ಷಣಗಳು ಅವಾಗ ಸ್ಟಾರ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ಸೊ ಒಂದ್ಸತಿ ಏನಾದ್ರೂ ಈ ತರ ಒಂದು ಸಪೋಸ್ ಪ್ರಾಣಿಯಲ್ಲೇ ತಗೊಂಡ್ರೆ ಹಸು ಕಸ್ತು ಅಥವಾ ಕುರಿ ಕಸ್ತು ಆಡಿ ಕಸ್ತಾಗ ಈ ಒಂದು ಲಕ್ಷಣಗಳು ಬರೋದು ಏನಂತಂದ್ರೆ ಮೊದಲನೇದು ಒಂದು ಜ್ವರ ಸ್ಟಾರ್ಟ್ ಆಗುತ್ತೆ. ಜ್ವರ ಬಂದು ಮೊದಲನೇ ಎಲ್ಲಿ ಕಚ್ಚಿರುತ್ತಲ್ಲ ಆ ಕಚ್ಚಿರ್ತಕ್ಕಂಥ ಜಾಗದಲ್ಲಿ ಬಾವು ಬಂದಿರ್ತೈತಿ. ನೆಕ್ಸ್ಟ್ ಜ್ವರ ಬರುತ್ತೆ, ಜ್ವರ ಬಂದ್ಮೇಲೆ ನೆಕ್ಸ್ಟ್ ಇನ್ಕೋಆರ್ಡಿನೇಷನ್ ಅಂತ ಹೇಳ್ಬಹುದು, ಚಂಚಲತೆ ಮತ್ತು ಅದರದ್ದು ಹೆಚ್ಚಿನ ಓಡಾಡುವ ಒಂದು ಪ್ರಮಾಣ ಜಾಸ್ತಿ ಆಗುತ್ತೆ, ಜೊತೆಯಲ್ಲಿ ಅದನ್ನು ಕೂಡ ಜೋಲ್ ಸೋರಿಸ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ಕಣ್ಣೆಲ್ಲ ಕೆಂಪಾಗ್ತವೆ. ಆಮೇಲೆ ನಾವು ಮನುಷ್ಯರಲ್ಲಿ ತಗೊಂಡ್ರೆ ಒಂದೊಂದ್ಸತಿ ಪಾಶ್ಚರ್ವಾಯ್ ಅಂತ ಹೇಳ್ಬಹುದು, ಪ್ಯಾರಲೈಸಿಸ್ ಆಗ್ತೈತಿ. ಈ ಒಂದು ಈ ರೋಗಕ್ಕೆ ರೇಬಿಸ್ಗಿನ ಹೈಡ್ರೋಫೋಬಿಯಾ ಅಂತ ಕರೀತಾರೆ. ಯಾಕಂತಂದ್ರೆ ಒಂದು ಯಾವ ಪ್ರಾಣಿ ಅಥವಾ ಮನುಷ್ಯರಿಗೆ ಕಚ್ಚಿರುತ್ತಲ್ಲ ನಾಯಿ, ಆ ಒಂದು ಪ್ರಾಣಿ ಏನಪ್ಪಾ ಅಂದ್ರೆ ನೀರ್ ಕುಡ್ಲಿಕ್ಕೆ ಮನ್ಸಾಗಲ್ಲ, ನೀರಿನ ಭಯ ಬರುತ್ತೆ, ಅದಕ್ಕೆ ಹೈಡ್ರೋಫೋಬಿಯಾ ಅಂತ ಕರೀತಾರೆ. ಅದಕ್ಕೆ ಏನ್ ಕಾರಣ ಏನಪ್ಪಾ ಅಂತಂದ್ರೆ ಈ ಒಂದು ಏನ್ ಗಂಟಲ ಹತ್ರ ಏನ್ ಮಸಲ್ಸ್ ಇರ್ತಾವಲ್ಲ, ಮಾಂಸ ಇರ್ತಲ್ಲ, ಅದ್ರ ಪ್ಯಾರಲೈಸಿಸ್ ಆಗ್ತೈತಿ. ಸೊ ಅದು ಏನಾದ್ರೂ ಒಂದು ಆಹಾರ ತಿನ್ಲಿಕ್ಕೆ ಹೋದಾಗ ಅಥವಾ ನೀರ್ ಕುಡಿಲಿಕ್ಕೆ ಹೋದಾಗ ಅದಕ್ಕೆ ಸಿಕ್ಕಾಪಟ್ಟೆ ನೋವಾಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ನೀರು ನೋಡಿದ ತಕ್ಷಣ ಅದು ಭಯ ಉಂಟಾಗ್ತೈತಿ, ಅದಕ್ಕೆ ನಾವು ಹೈಡ್ರೋಫೋಬಿಯಾ ಅಂತ ಕರಿತೀವಿ. ಸೊ ಅದೆಲ್ಲ ಪ್ಯಾರಲೈಸಿಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ಆಮೇಲೆ ಕಣ್ಣೆಲ್ಲ ಕೆಂಪಾಗ್ತವೆ, ಆಮೇಲೆ ಚಂಚಲತೆ ಜಾಸ್ತಿ ಆಗ್ತೈತಿ. ಅಂದ್ರೆ ಎಲ್ಲಾ ಪ್ರಾಣಿಗಳಲ್ಲಿ ಹೆಚ್ಚು ಕಡಿಮೆ ಈ ಲಕ್ಷಣಗಳು ಕಾಣಿಸ್ತಾವ್ರಿ. ಪ್ಯಾರಲೈಸಿಸ್ ಕಾಮನ್ ಇದೆ, ಹೈಡ್ರೋಫೋಬಿಯಾ. ಆಮೇಲೆ ಈಗ ನಾವು ಸಡನ್ಲಿ ಆಗಿ ಲೈಟ್ ಹಾಕ್ದಿವಿ, ಏನೋ ಒಂದು ಗಾಳಿ ಒಮ್ಮೆಗೆ ಜಾಸ್ತಿ ಬೀಸ್ತು, ಅವಾಗೂ ಕೂಡ ಅವು ಏನಾಗ್ತೈತಿ, ಪೇಷಂಟ್ ಬಹಳಷ್ಟು ಏನಪ್ಪಾ ಅಂತಂದ್ರೆ ಒಂದು ಶಾಕ್ ಹುದಂಗ ಆಗ್ತೈತೆ ಅವರಿಗೆ. ಸೊ ಅದಕ್ಕೆ ಏರೋಫೋಬಿಯಾನು ಕರೀತಾರೆ ಅದಕ್ಕೆ. ಸೊ ಇದು ಕೆಲವೊಂದು ಲಕ್ಷಣಗಳು ನಾವೇನಪ್ಪಾ ಅಂದ್ರೆ ಪೇಷಂಟ್ಸ್ ಅಲ್ಲಿ ಕಾಣಬಹುದು. ಇದನ್ನ ಈ ಲಕ್ಷಣಗಳನ್ನ ನೋಡಿದ ತಕ್ಷಣ ನೀವೇನಪ್ಪಾ ಅಂತಂದ್ರೆ ಆದಷ್ಟು ಈ ಒಂದು ಏನು ಹುಚ್ಚನಾಯಿ ರೋಗ ಕಚ್ಚಿರತ್ಲ ಅದನ್ನ ನೀವು ಅಟ್ಲೀಸ್ಟ್ ಅದನ್ನ ಸಪರೇಟ್ ಮಾಡಿ ಇಡಬೇಕು. ಇಲ್ಲ ಅಂತಂದ್ರೆ ನೀವು ಖಂಡಿತವಾಗ್ಲೂ ಏನಪ್ಪಾ ಅಂದ್ರೆ ಫಸ್ಟ್ ಅದನ್ನ ಏನ್ ನಾಯಿ ಕಚ್ಚಿರ್ತಲ್ಲ ಅದನ್ನ ಹುಚ್ಚು ನಾಯಿ ಇದೆಯಲ್ಲೋ ಅಂತ ನಿಮಗೆ ಗೊತ್ತಾಗಬೇಕಂತಂದ್ರೆ ನೀವು ಅದನ್ನ ಮೊದಲು ನಾಯಿಯನ್ನು ಕಟ್ಟಿ ಹಾಕ್ಬೇಕು, ಕಟ್ಟಿ ಹಾಕ್ಬೇಕು. ಆಮೇಲೆ ಅದನ್ನ ನೋಡ್ತಾ ಇರ್ಬೇಕು ಲಕ್ಷಣಗಳು. ಯಾಕಂದ್ರೆ ನಾರ್ಮಲಿ ಏನಪ್ಪಾ ಅಂದ್ರೆ ದಾರಿಯಲ್ಲಿ ಹೋಗ್ತಾ ಇದ್ದಾಗ ಯಾವ್ದೋ ಒಂದು ನಾಯಿ ಕಚ್ಚಿರ್ತೈತಿ, ಆಬ್ವಿಯಸ್ಲಿ ಅದಕ್ಕೇನ್ ರೇಬೀಸ್ ಬಂದಿರೋ ನಮ್ಗೆ ಗೊತ್ತಿರೋದಿಲ್ಲ. ಬಟ್ ಅದನ್ನ ನೀವು ಖಂಡಿತವಾಗ್ಲೂ ಅದನ್ನ ನೋಡ್ಬೇಕು, ಅದನ್ನ ಕಚ್ಚಿದ ಮೇಲೆ ಏನಾದ್ರೂ ರೇಬಿಸ್ ಇಲ್ಲ ನೋಡ್ಬೇಕಂತಂದ್ರೆ ಅದನ್ನ ಸಪರೇಟ್ ಕಟ್ಟಿ ಹೊತ್ಕೊಂಡು ಲಕ್ಷಣಗಳು ಒಂದ್ ವಾರವರೆಗೂ ನೋಡ್ಕೊಂಡಿದ್ದಾಗ ಅದೇನು ಸಿಂಪ್ಟಮ್ಸ್ ತೋರಿಸಲಿಲ್ಲ ಅಂದ್ರೆ ಏನ್ ಭಯ ಇಲ್ಲ. ಬಟ್ ಏನಾದ್ರೂ ಲಕ್ಷಣ ತೋರಿಸ್ತಾ ಇದೆ ರೇಬಿಸ್ ತರ ಅಂತಂದ್ರೆ ಮತ್ತೆ ನಾವು ಅದನ್ನ ಚಿಕಿತ್ಸೆ ಮಾಡಿಸಬೇಕಾಗುತ್ತೆ. ಈಗ ಡಾಕ್ಟ್ರೆ, ನಾಯಿ ಕಡದದ ಅನ್ನುವಂತಹ ಒಂದು ವಿಚಾರಕ್ಕೆ ಬಂದಾಗ ಕಡದ ಕೂಡಲೇ ಏನು ನಮ್ಮ ರೈತರು ಕೆಲಸ ಮಾಡ್ಬೇಕಂತೀರಿ? ಎಸ್, ಇದು ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ಯಾಕಂತಂದ್ರೆ ನೀವು ಯಾವುದೇ ಒಂದು ಪ್ರಾಣಿಗೆ ನಾಯಿ ಕಚ್ಚಿದ ತಕ್ಷಣ ನೀವು ಏನೇನು ಮಾಡ್ಬೇಕಂತ ಗೊತ್ತಾಗಿದ್ರೆ ಅಲ್ಲಿ ಆಲ್ಮೋಸ್ಟ್ ನಿಮ್ದು 50% ಅಷ್ಟು ಟ್ರೀಟ್ಮೆಂಟ್ ಮಾಡಿದಂಗೆ ಆಗುತ್ತೆ. ಮೊದಲನೇದು ಏನ್ ಮಾಡ್ಬೇಕು, ನಾಯಿ ಕಚ್ಚಿದ ತಕ್ಷಣ ಯಾವ ಜಾಗದಲ್ಲಿ ಕಚ್ಚಿರುತ್ತಲ್ಲ ಆ ಜಾಗವನ್ನ ಚೆನ್ನಾಗಿ ತುಳಿಬೇಕು. ಒಂದು ನಾವು ಹೇಳೋದ್ ಪ್ರಕಾರ ಮಿನಿಮಮ್ 10-15 ನಿಮಿಷವರೆಗೂ ತುಳಿಬೇಕು. ಒಂದು ಒಳ್ಳೆಯ ಒಂದು ಡೆಟಾಲ್ ಸೋಪ್ ಅಥವಾ ಯಾವುದೋ ಒಂದು ಸೋಪ್ ತಗೊಂಡು ಕಂಟಿನ್ಯೂಸ್ ತುಳಿತಾನೆ ಇರಬೇಕು. ಜೊತೆಯಲ್ಲಿ ಪಯೋಡಿನೈಡಿನ್ ಅಂತ ಒಂದು ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಆ ಐಡಿನ್ ತಗೊಂಡು ಕೂಡ ಕಂಟಿನ್ಯೂಸ್ ಅದನ್ನ ತುಳಿತಾ ಇರಬೇಕು. ಆಮೇಲೆ ಪೊಟ್ಯಾಸಿಯಂ ಪರ್ ಮ್ಯಾಗ್ನೆಟ್ ಅಂತ ಹೇಳಿ ಒಂದು ಎಲ್ಲಾ ಮೆಡಿಕಲ್ ಶಾಪ್ ಅಲ್ಲಿ ಸಿಗುತ್ತೆ, ಅದನ್ನು ಕೂಡ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಅದನ್ನು ಅದರಿಂದ ಆ ನೀರನ್ನ ಉಪಯೋಗಿಸಿಕೊಂಡು ಆ ಎಲ್ಲಿ ಗಾಯ ಆಗಿರುತ್ತಲ್ಲ ಕಚ್ಚಿದ ಮೇಲೆ ಆ ಗಾಯನ ಕಂಟಿನ್ಯೂಸ್ ಒಂದ್ 10 ನಿಮಿಷವರೆಗೂ ತೊಳೆದ್ರೆ ಅಲ್ಲಿರ್ತಕ್ಕಂತ ಏನ್ ವೈರಾಣು ಇರ್ತೈತಲ್ಲ ಅದು ಆಲ್ಮೋಸ್ಟ್ ಆ ಲೋಕಲ್ ಜಾಗದಲ್ಲಿ ಇರತಕ್ಕಂತ ಎಲ್ಲಾ ವೈರಾಣುಗಳು ಸಾಯ್ತಾವೆ. ಆಲ್ಮೋಸ್ಟ್ ಅಲ್ಲಿ ಏನಪ್ಪ ಅಂದ್ರೆ ಒಂದು 50% ನೀವು ಅದನ್ನ ರೋಗ ನಿಯಂತ್ರಣ ಮಾಡಬಹುದು. ಸೊ ಇದು ಒಂದು ರೈತರನ್ನು ಖಂಡಿತವಾಗಲು ಇದು ಕೆಲಸ ಮಾಡಬೇಕು. ನೆಕ್ಸ್ಟ್ ಈ ಕಚ್ಚಿದ ಮೇಲೆ ಈ ಸಪೋಸ್ ನಿಮಗ ಗೊತ್ತಾಯ್ತು ಈ ಕಚ್ಚಿರ್ತಕ್ಕಂತ ನಾಯಿ ಹುಚ್ಚಾಗಿದೆ ಅಥವಾ ರೇಬಿಸ್ ಇದೆ ಅಂತ ಗೊತ್ತಾಯ್ತು ಅಂದ್ರೆ ನಾವು ಏನಪ್ಪಾ ಅಂತಂದ್ರೆ ಯಾವ ಪ್ರಾಣಿ ಕಚ್ಚಿರ್ತಲ್ಲ ಅದಕ್ಕೆ ನಾವು ವ್ಯಾಕ್ಸಿನೇಷನ್ ಅಂತಂದ್ರೆ ಅದು ಲಸಿಕೆನ ಹಾಕ್ಸ್ಬೇಕಾಗುತ್ತೆ. ಆ ಲಸಿಕೆ ಎಲ್ಲಾ ಒಂದು ಪಶು ವೈದ್ಯಕೀಯ ಹಾಸ್ಪಿಟಲ್ದಲ್ಲಿ ಸಿಗುತ್ತೆ, ಅದನ್ನ ನೀವು ಹೋಗಿ ಲಸಿಕೆ ಹಾಕ್ಸಿದ್ರೆ ಡಾಕ್ಟರ್ಸ್ ಹಾಕ್ತಾರೆ. ಅದಕ್ಕೆ ಏನಪ್ಪಾ ಅಂದ್ರೆ ಅದಕ್ಕೆ ಒಂದು ಶೆಡ್ಯೂಲ್ ಇದೆ, ಆ ಶೆಡ್ಯೂಲ್ ನ ಕಂಪ್ಲೀಟ್ ಮಾಡ್ಬೇಕಾಗತ್ತೆ. ಹಂಗೇನಿಲ್ಲ ಒಂದ್ಸತಿ ಹೋಗಿ ಇಂಜೆಕ್ಷನ್ ಹಾಕೊಂಡು ಬಂದ್ವಿ ಅಂದ್ರೆ ಕೆಲಸ ಆಗಲ್ಲ. ಅದಕ್ಕೆ ಒಂದು 5 ಡೋಸಸ್ ಇರ್ತವೆ. ಮೊದಲನೇ ದಿನ ಕಚ್ಚಿದ ದಿವಸ ಒಂದು ಡೋಸ್ ಹಾಕ್ಬೇಕು ಅದಕ್ಕೆ ವ್ಯಾಕ್ಸಿನ್ ಅಂದ್ರೆ ಲಸಿಕೆ ಹಾಕ್ಬೇಕು. ಅದರ ನಂತರ 3ನೇ ದಿವಸ, ಅದರ ನಂತರ 7ನೇ ದಿವಸ, ಅದರ ನಂತರ 14ನೇ ದಿವಸ, ಲಾಸ್ಟ್ 28ನೇ ದಿವಸಕ್ಕೆ. ಈ ಒಂದು ತಿಂಗಳಲ್ಲಿ ಒಂದು 5 ಲಸಿಕೆನ ತಗೊಂಡಾಗ್ಲೇ ಇದು ಕಂಪ್ಲೀಟ್ ವ್ಯಾಕ್ಸಿನೇಷನ್ ನಿಮ್ದು ಮಾಡಿದಂಗೆ ಆಗುತ್ತೆ ಪ್ರಾಣಿಗಳಲ್ಲಿ. ಸೊ ಅದನ್ನ ಮಾಡಿದ್ರೆ ಖಂಡಿತವಾಗ್ಲೂ ಏನೇ ಒಂದು ರೇಬಿಸ್ ಆಗಿರ್ತಕ್ಕಂತ ಒಂದು ನಾಯಿ ಕಚ್ಚಿದ್ರು ಕೂಡ ಆ ಒಂದು ಪ್ರಾಣಿ ಯಾವ ಪ್ರಾಣಿ ಕಚ್ಚಿರ್ತಲ್ಲ ಏನು ಭಯ ಇರೋದಿಲ್ಲ. ಸೊ ಇದು ಒಂದು ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡಬೇಕು. ಇದನ್ನ ಇದು ಮಾಡಿದ್ರೆ ಖಂಡಿತವಾಗ್ಲೂ ನೀವು ರೇಬಿಸ್ ಅನ್ನ ಕಂಟ್ರೋಲ್ ಮಾಡಬಹುದು. ಜೊತೆಯಲ್ಲಿ ಈ ಸಪೋಸ್ ಈಗ ನಾವು ಹೆಚ್ಚಾಗಿ ಏನಪ್ಪಾ ಅಂದ್ರೆ ಪ್ರಾಣಿಗಳಲ್ಲಿ ನಾವು ಪ್ರೀ ವ್ಯಾಕ್ಸಿನೇಷನ್ ಮಾಡಿಸೋದಿಲ್ಲ, ಅಂದ್ರೆ ಮುಂಚಿತವಾಗಿ ನಾವು ಯಾವ್ದು ಲಸಿಕೆ ಹಾಕ್ಸೋದಿಲ್ಲ. ಯಾಕಂದ್ರೆ ನಾವು ಕಾಸ್ಟ್ಲಿ ಆಗುತ್ತೆ. ಸೊ ಯಾರು ಆಡಿಗೆ ಮತ್ತು ಹಸುಗಳಿಗೆ ಮಾಡಿಸೋದಿಲ್ಲ. ಆದ್ರೂ ಕೂಡ ಈ ಒಂದು ಯಾರು ಮನೆಯಲ್ಲಿ ನಾಯಿನ ಸಾಕಿರ್ತಾರೆ, ಸಾಕು ಪ್ರಾಣಿ ಅಂತ ಹೇಳಿ ಸಾಕಿರ್ತಾರಲ್ಲ, ಅವರು ಈ ಆಂಟಿ ರೇಬಿಸ್ ಈ ಒಂದು ಪ್ರೀ ವ್ಯಾಕ್ಸಿನೇಷನ್ ಅಂತ ಕರಿತೀವಿ, ಮುಂಚಿತವಾಗಿ ಅದನ್ನ ಲಸಿಕೆನ ಹಾಕ್ಸ್ತಾ ಇರಬೇಕು. ಅದು ಶೆಡ್ಯೂಲ್ ಇದೆ, ಅದನ್ನ ಪ್ರಕಾರ ಮಾಡ್ಕೋತಾ ಹೋದ್ರೆ ಏನು ಸಮಸ್ಯೆ ಆಗಲ್ಲ. ಆಮೇಲೆ ಏನಪ್ಪಾ ಅಂತಂದ್ರೆ ನಾಯಿಗಳಲ್ಲಿ ಒಂದು ಶೆಡ್ಯೂಲ್ ಇದೆ, ಒಂದು 2ನೇ ತಿಂಗಳಿಗೆ ಒಂದು ಫಸ್ಟ್ ವ್ಯಾಕ್ಸಿನ್ ಮಾಡ್ತೀವಿ ಆಂಟಿ ರೇಬಿಸ್ ವ್ಯಾಕ್ಸಿನ್. ಅದ್ರ ನಂತರ ಏನಪ್ಪಾ ಅಂದ್ರೆ ಒಂದು ಇನ್ನೂ ಒಂದು 21ನೇ ದಿವಸಕ್ಕೆ ರೇಬಿಸ್ ಆಂಟಿ ರೇಬಿಸ್ ಮಾಡಿ ಪ್ರತಿ ವರ್ಷ ಇದನ್ನ ರಿಪೀಟ್ ಮಾಡ್ತಾ ಇರ್ತೀವಿ. ಈಗ ನೋಡ್ರಿ ಡಾಕ್ಟ್ರೆ, ಸಾಮಾನ್ಯವಾಗಿ ನಾವು ಜಾನುವಾರುಗಳಿಗೆ ಒಂದು ಲಸಿಕಾ ಕಾರ್ಯಕ್ರಮ ಇರ್ತದ, ಅದ್ರ ಪ್ರಕಾರ ಬೇರೆ ಬೇರೆ ರೋಗಗಳಿಗೆ ಲಸಿಕೆಯನ್ನು ಕೊಡುವಂತಹ ಒಂದು ವ್ಯವಸ್ಥೆ ಇದ್ದೇ ಅದ. ಅದರ ಜೊತೆಗೆ ಸಾಮಾನ್ಯವಾಗಿ ಈ ಏನು ಹುಚ್ಚನಾಯಿ ರೋಗದ ಲಸಿಕೆ ಕೊಡ್ತಾ ಇದ್ದೀರೋ ಅಥವಾ ಅದು ಕೊಡೋದಿಲ್ಲ? ಕೊಡ್ತಾರೆ, ಸಾಮಾನ್ಯವಾಗಿ ಕೊಡ್ತಾರೆ. ಬೇಕಾಗಿರ್ತಕ್ಕಂಥ ರೈತರು ಅವರು ಮಾಡಿಸ್ಕೋಬಹುದು. ಬಟ್ ಏನಪ್ಪಾ ಅಂದ್ರೆ ಪ್ರಾಣಿಗಳಲ್ಲಿ ಬಂದಾಗ ಮೋಸ್ಟ್ಲಿ ಯಾವಾಗ ಅದು ನಾಯಿ ಕಚ್ಚಿರ್ತೈತಲ್ಲ ಅವಾಗ ಅಷ್ಟೇ ಅದನ್ನ ವ್ಯಾಕ್ಸಿನ್ ಮಾಡಿಸ್ತಾರೆ, ಮುಂಚಿತವಾಗಿ ಯಾರು ಮಾಡಿಸೋದಿಲ್ಲ. ಅದು ಏನಪ್ಪ, ಮನುಷ್ಯರಲ್ಲಿ ಮುಂಚಿತವಾಗಿ ಮಾಡಿಸ್ತೀವಿ, ಕೆಲವೊಂದು ಕಂಡೀಷನ್ಸ್ ಬರ್ತಾವೆ, ಎಲ್ಲೋ ಒಂದು ಕಡೆ ಫಾರಿನ್ ಕಂಟ್ರಿ ಹೋಗಬೇಕಾಗ್ತೈತಿ, ಅಲ್ಲಿ ಹೋಗ್ತೈತಿ, ಅದು ಕಂಪಲ್ಸರಿ ಇರುತ್ತೆ ಆಂಟಿರೇಬಿಸ್ ವ್ಯಾಕ್ಸಿನ್ ಮಾಡಿಸ್ಕೋಬೇಕು. ಅವಾಗ ಪ್ರೀ ಎಕ್ಸ್ಪೋಜರ್ ವ್ಯಾಕ್ಸಿನ್ ಅಂತ ಕರಿತೀವಿ, ಅದು ಮನುಷ್ಯರಲ್ಲಿ ಮಾಡಿಸಬಹುದು, ಬಟ್ ಪ್ರಾಣಿಗಳಲ್ಲಿ ಆತರ ಏನಿಲ್ಲ. ಯಾಕಂದ್ರೆ ರೈತರಿಗೆ ಯಾವಾಗ ಅದು ಕಚ್ಚಿರ್ತೈತಿ ನಾಯಿ ಅಲ್ಲ, ಅವಾಗ ಅಷ್ಟೇ ಅದನ್ನ ವ್ಯಾಕ್ಸಿನ್ ಮಾಡ್ಬೇಕಂತ ಗೊತ್ತಾಗ್ತೈತಿ. ಸೊ ಅವಾಗ ಅಟ್ಲೀಸ್ಟ್ ಅವಾಗ ಮಾಡಬೇಕು, ಅವಾಗ ಮಾಡಿದ್ರೆ ಖಂಡಿತವಾಗ್ಲೂ ಆ ಪ್ರಾಣಿಗೆ ಅಥವಾ ಯಾವುದೇ ಒಂದು ಹಸು ಆಗ್ಲಿ, ದನ ಆಗ್ಲಿ, ಕರು ಕುರು ಕುರಿಯಾಗ್ಲಿ, ಆಡಾಗ್ಲಿ, ಏನು ಸಮಸ್ಯೆ ಅಂದ್ರೆ ಯಾವ ದಿವಸ ಕಡದಿರ್ತದ ನಾಯಿ ಅದೇ ದಿವಸದಿಂದ ಶುರು ಮಾಡಿ, ಫಸ್ಟ್ ದಿವಸ ಅದೇ ದಿವಸದಿಂದ ಸ್ಟಾರ್ಟ್ ಮಾಡಿ. ಒಂದ್ ವೇಳೆ ತಡ ಆಯ್ತು ಅಂತಂದ್ರೆ ಗೊತ್ತಾಗ್ಲಾರ್ದೆ ತಡ ಆಯ್ತು ಅಂತಂದ್ರೆ ಏನ್ ಸಮಸ್ಯೆ ಆಗುತ್ತೆ ಅಂದ್ರೆ, ಖಂಡಿತವಾಗ್ಲೂ ಏನ್ ಇದ್ರದ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ರೇಬಿಸ್ ಇದು ರಕ್ತ ಮುಖಾಂತರ ಈ ವೈರಾಣು ಸಂಚಲನೆ ಆಗಲ್ಲ. ಶೇಕಡ 90% ರೋಗಾಣುಗಳು ಏನಪ್ಪಾ ಅಂದ್ರೆ ರಕ್ತ ಸಂಚಲನದಿಂದ ಬೇರೆ ಬೇರೆ ಅಂಗಕ್ಕೆ ಹೋಗಿ ಸೇರ್ಪಡೆ ಆಗ್ತವೆ. ಬಟ್ ಈ ವೈರಾಣು ಏನಿದೆಯಲ್ಲ, ಈ ವೈರಾಣು ನರದ ಮುಖಾಂತರ ಎಂಟ್ರಿ ಆಗ್ತೈತಿ. ಎಲ್ಲಿ ಯಾವ ಜಾಗದಲ್ಲಿ ಕಚ್ಚಿರ್ತಿತ್ತಲ್ಲ ಆ ಜಾಗದಲ್ಲಿ ಎಲ್ಲಿ ಯಾವುದೋ ಒಂದು ನರ ಇರ್ತೈತಿ, ಆ ನರದಲ್ಲಿ ಎಂಟ್ರಿ ಆಗಿ ಅಲ್ಲಿಂದ ಡೈರೆಕ್ಟ್ ಮೆದುಳಿಗೆ ಹೋಗ್ತೈತೆ. ಅದು ಮೆದುಳಿಗೆ ಹೋಗಿ ಅಲ್ಲಿ ಎನ್ಸೆಫಲೈಟಿಸ್ ಅಂತ ಕರಿತೀವಿ ಅದಕ್ಕೆ, ಅಲ್ಲಿ ಬ್ರೈನ್ ಅಲ್ಲಿ ಅದೆಲ್ಲ ಮೆದುಳೆಲ್ಲ ಡ್ಯಾಮೇಜ್ ಮಾಡುತ್ತೆ, ಡ್ಯಾಮೇಜ್ ಮಾಡಿ ಮತ್ತೆ ಅಲ್ಲಿಂದ ಮೆದುಳಿಂದ ಸಿಕ್ಕಾಪಟ್ಟೆ ನರಗ ಬಂದಿರ್ತವೆ, ಎಲ್ಲ ಬಾಡಿಗೆ, ಎಲ್ಲ ಪ್ರತಿಯೊಂದು ದೇಹದ ಭಾಗಗಳಿಗೆ ಸ್ಪ್ರೆಡ್ ಆಗಿರ್ತವೆ. ಅಲ್ಲೆಲ್ಲ ಹೋಗಿ ಯಾವ್ಯಾವ ಭಾಗದಲ್ಲಿ ಎಂಟ್ರಿ ಆಗ್ತೈತಲ್ಲ ಅದು ವೈರಾಣು ಹೋಗಿ ಆ ಭಾಗಕ್ಕೆ ಹೋಗಿ ಅದು ಅಲ್ಲಿ ಫಾಸ್ಚರ್ ವಯ ಅಂತ ಕರಿತೀವಿ, ಪ್ಯಾರಲೈಸಿಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೈತಿ. ಹಾಗಾಗಿ ಏನಪ್ಪ ಅಂತಂದ್ರೆ ದೇಹದ ಅಂದ್ರೆ ಮೆದುಳಿನ ಭಾಗದಿಂದ ಎಲ್ಲಿ ದೂರ ಇರ್ತಕ್ಕಂಥ ಭಾಗ ಕಚ್ಚಿದ್ರೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳತ್ತೆ. ಸಪೋಸ್ ಈಗ ನಮ್ ಕಾಲಿ ಕಸ್ತ ಅಂತಂದ್ರೆ ಕಾಲಿಂದ ಮೆದುಳಿಗೆ ಹೋಗ್ಬೇಕಂದ್ರೆ ಟೈಮ್ ತಗೊಳತ್ತೆ. ಅದೇ ಈಗ ಕುತ್ತಿಗೆ ಹತ್ರ ಕಸ್ತು, ಕುತ್ತಿಗೆ ಹತ್ರ ಕಸ್ದ್ರೆ ಏನಾದ್ರೆ ಅಲ್ಲೇ ಹತ್ರ ಇರ್ತೈತಿ, ಸೊ ಸಮೀಪ ಇರ್ತೈತಿ, ಸೊ ಬೇಗನೆ ಲಕ್ಷಣಗಳು ಬರಕ್ ಸ್ಟಾರ್ಟ್ ಆಗ್ತವೆ. ಸೊ ಹಾಗಾಗಿ ಏನಪ್ಪ ಅಂತಂದ್ರೆ ಆದಷ್ಟು ಕಚ್ಚಿದ ದಿವಸನೆ ನೀವು ವ್ಯಾಕ್ಸಿನ್ಸ್ ನ ಹಾಕೊಂಡ್ರೆ ಸ್ವಲ್ಪ ಏನಪ್ಪ ಅಂದ್ರೆ ಈ ಒಂದು ವೈರಾಣುಗಳದ್ದು ಮಲ್ಟಿಪ್ಲಿಕೇಶನ್ ಆಯ್ತು, ಅದ್ರೊಂದು ಸ್ಪ್ರೆಡ್ ಆಗುವಂತ ಸಾಧ್ಯತೆ ಏನಿಲ್ಲ, ಕಡಿಮೆ ಮಾಡಬಹುದು. ನೀವು ಇದನ್ನ ಕಂಟ್ರೋಲ್ ಮಾಡ್ಬೇಕಂತಂದ್ರೆ ಏನೇನ್ ಮಾಡಬೇಕು ಅಂತಂದ್ರೆ, ಮೊದಲನೇದು ಒಂದು ಲಸಿಕೆ ಅಂತೂ ಕಂಪಲ್ಸರಿ ಹಾಕ್ಸ್ಬೇಕು. ಎರಡನೇದು ಏನಪ್ಪ ಅಂತಂದ್ರೆ, ಸಪೋಸ್ ನೀವು ಮನೆಯಲ್ಲಿ ನಾಯಿಯನ್ನ ಸಾಕಿರ್ತೀರಾ, ಆ ಸಾಕಿರ್ತಕ್ಕಂಥ ನಾಯಿಗಳಿಗೆ ಆಂಟಿ ರೇಬಿಸ್ ವ್ಯಾಕ್ಸಿನ್ ಅಂತ ಹೇಳಿ ಅದ್ರದ್ದು ಶೆಡ್ಯೂಲ್ ಇದೆ, ಅದನ್ನು ಕೂಡ ಕಂಪಲ್ಸರಿ ಮಾಡಿಸಿದ್ರೆ ಮನೆಯಲ್ಲಿರ್ತಕ್ಕಂಥ ಪ್ರಾಣಿಗಳಿಗಾಯ್ತು, ಮಕ್ಕಳಿಗಾಯ್ತು, ಮತ್ತೆ ವಯಸ್ಸಾಗಿರ್ತಕ್ಕಂಥ ಯಾರಿಗೂ ಕೂಡ ತೊಂದರೆ ಆಗುದಿಲ್ಲ, ಕಚ್ಚಿದ್ರು ಕೂಡ ತೊಂದರೆ ಆಗುದಿಲ್ಲ, ಅದೊಂದು ದಯವಿಟ್ಟು ಎಲ್ಲರೂ ಮಾಡಬೇಕು. ಎರಡನೇದೇನಪ್ಪ ಅಂದ್ರೆ, ಕಚ್ಚಿದ ತಕ್ಷಣ ಏನಾದರೂ ಒಂದು ರೇಬಿಸ್ ಇನ್ಫೆಕ್ಟೆಡ್ ಡಾಗ್ ಏನಾದ್ರು ಕಚ್ತ ಅಂತಂದ್ರೆ ದಯವಿಟ್ಟು ಅದನ್ನ ಕರೆಕ್ಟ್ ಆಗಿ ಚೆನ್ನಾಗಿ ತುಳಿರಿ, ಅದನ್ನ ಟೈಮ್ ಕೊಟ್ಟು ತುಳಿರಿ. ಆದಷ್ಟು 10 ನಿಮಿಷವರೆಗೂ ಟೈಮ್ ಕೊಟ್ಟರೆ ಏನ್ ಸಮಸ್ಯೆ ಇಲ್ಲ, ಅಲ್ಲೇ ನಿಮ್ದೇನಪ್ಪ ಅಂದ್ರೆ ಶೇಕಡ 90% ಕಂಟ್ರೋಲ್ ಆಗ್ತೈತಿ ರೋಗಾಣು ವೈರಾಣು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಎಲ್ಲೆಲ್ಲಿ ಈ ಒಂದು ಹುಚ್ಚುನಾಯಿ ರೋಗ ಅಥವಾ ಹುಚ್ಚುನಾಯಿ ರೋಗ ಬಂದಿರತಕ್ಕಂತ ನಾಯಿಗಳು ಜಾಸ್ತಿ ಇರ್ತಾವಲ್ಲ, ಆ ಏರಿಯಾದಾಗೆ ಮೂವ್ಮೆಂಟ್ ಸ್ವಲ್ಪ ಅಥವಾ ಓಡಾಡೋದನ್ನ ಕಡಿಮೆ ಮಾಡಬೇಕು. ಮಕ್ಕಳಿಗೆ ಬಿಡಬಾರ್ದು, ಪ್ರಾಣಿಗಳಿಗೆ ಬಿಡಬಾರ್ದು, ಯಾಕಂದ್ರೆ ಡೆಫಿನೆಟ್ಲಿ ಅವು ಎಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾವ ಮತ್ತೆ ಕಚ್ಚಲಿಕ್ಕೆ ಸ್ಟಾರ್ಟ್ ಮಾಡ್ತಾವ, ಸೊ ಈ ರೋಗಾಣು ಅದು ಈ ವೈರಾಣು ಸಮಸ್ಯೆ ಮಾಡ್ತೈತಿ. ಆಮೇಲೆ ಇನ್ನೊಂದು ವಿಶೇಷವಾಗಿ ಅಮೆರಿಕಾದಲ್ಲಿ ಈ ವೈರಾಣು ಏನಿದೆಲ್ಲ ಬಾವಲಿದಿಂದ ಜಾಸ್ತಿ ಬರುತ್ತೆ. ಎಸ್, ಸಿಟಿಯಲ್ಲಿ ಏನ್ ಸಮಸ್ಯೆ ಇಲ್ಲ ಬಾವಲಿದ್ದು, ಬಟ್ ಹಳ್ಳಿಯಲ್ಲಿ ಕೆಲವೊಂದ್ಸತಿ ರಾತ್ರಿ ಹೊತ್ತಿನಾಗೆ ಆಕ್ಟಿವ್ ಇರ್ತಾವೆ ಬಾವಲಿಗಳು. ಸೊ ಒಂದೊಂದ್ಸತಿ ಮನೆಯಲ್ಲಿ ಬಂದ್ ಮಲ್ಕೊಂಡಿದಾಗ ನಮ್ಗೆ ಗೊತ್ತಾಗೋದಿಲ್ಲ. ಅಂದ್ರೆ ಬಾವಲಿ ಸಾಮಾನ್ಯವಾಗಿ ಅದ್ರ ಈಗೇನು ನಾವು ನಾಯಿ ಒಳಗ ಲಕ್ಷಣಗಳನ್ನ ನೋಡ್ತೀವಿ, ಈಗ ಬಾವಲಿ ಒಳಗ ಯಾವ ರೀತಿ ಅದನ್ನು, ಬಾವಲಿಯಲ್ಲಿ ಆತರ ಏನ್ ಲಕ್ಷಣ ಇಲ್ಲ, ಅದು ಕ್ಯಾರಿಯರ್ ಇದ್ದಂಗೆ, ಅದು ಲಕ್ಷಣ, ಅದರಿಂದ ವೈರಸ್ ಇರ್ತದ ಲಕ್ಷಣಗಳಿಲ್ಲ, ಲಕ್ಷಣ ಇರೋದಿಲ್ಲ, ಅದು ಕ್ಯಾರಿಯರ್ ಅಂತ ಕರಿತೀವಿ. ಅಂದ್ರೆ ಕೇವಲ ಅದನ್ನ ಬೇರೆ ಪ್ರಾಣಿಗಳಿಗೆ ಸ್ಪ್ರೆಡ್ ಮಾಡ್ತೈತೆ ಹೊರತು ಅದಕ್ಕೇನು ತ್ರಾಸ ಆಗಿಲ್ಲ. ಸೊ ಹಾಗಾಗಿ ಅದನ್ನ ಕ್ಯಾರಿಯರ್ ಅಂತ ಹೇಳ್ತೀವಿ. ಸೊ ಅದನ್ನು ಬಹಳ ಡೇಂಜರ್ ಅದು. ಆಕ್ಚುಲಿ ಅಮೆರಿಕಾದಾಗ ಬಹಳಷ್ಟು ಕೇಸಸ್ ಏನ್ ರೇಬಿಸ್ ಅದಲ್ಲ, ಅದು ಬಾವಲಿಯಿಂದ ಬರ್ತಾರೆ. ಸೊ ಅದನ್ನು ಕೂಡ ಸ್ವಲ್ಪ ದಯವಿಟ್ಟು ಎಲ್ಲಿ ನಿಮ್ಮ ಏರಿಯಾದಲ್ಲಿ ಏನಾದ್ರೂ ಬಾವಲಿಗಳ ಸಂಖ್ಯೆ ಜಾಸ್ತಿ ಇದ್ರೆ ದಯವಿಟ್ಟು ಅದನ್ನು ಕೂಡ ಆ ಏರಿಯಾದಾಗೆ ಅಥವಾ ಈ ಜಾಗದಕ್ಕೆ ಪ್ರಾಣಿಗಳು ಬಿಡೋದಾಯ್ತು, ಮಕ್ಕಳಿಗೆ ಬಿಡೋದಾಯ್ತು, ಅದನ್ನ ಅವಾಯ್ಡ್ ಮಾಡಿದ್ರೆ ಬಹಳ ಒಳ್ಳೇದು. ಅದೊಂದು ಕರೆಕ್ಟ್ ಆಗಿ ನೋಡ್ಕೋಬೇಕು. ಆಮೇಲೆ ಎಲ್ಲೆಲ್ಲಿ ಕಾಡು ಪ್ರಾಣಿಗಳು ಕೆಲವೊಂದು ನರಿಗಳಿಂದಾನು ಕೂಡ ಈ ಒಂದು ರೋಗಾಣು ವೈರಾಣು ಸ್ಪ್ರೆಡ್ ಆಗ್ತೈತಿ. ಸೊ ಅಂತ ಎಲ್ಲೆಲ್ಲಿ ನರಿಗಳ ಸಂಖ್ಯೆ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಇದಿಲ್ಲ ಆ ಒಂದು ಪ್ರಾಣಿಗಳ ಏರಿಯಾದಲ್ಲಿ ಕೂಡ ಅವಾಯ್ಡ್ ಮಾಡಬೇಕು, ಅದು ಪ್ರಾಣಿಗಳು ಬಿಡೋದು ಅಥವಾ ಏನೋ ಮನುಷ್ಯರಿಗೆ ಹೋಗೋದು ಅದ್ರ. ಸೊ ಇವೆಲ್ಲ ಕೆಲವೊಂದು ಕ್ರಮಗಳನ್ನ ನೀವು ನೆನ್ಪಿಟ್ಕೊಂಡ್ರೆ ಅಥವಾ ಇದ್ರ ಬಗ್ಗೆ ನಿಮ್ ಮಾಹಿತಿ ಇದ್ರೆ ದಯವಿಟ್ಟು ಇದನ್ನ ನೀವು ಬೇರೆಯವರಿಗೆ ಕೂಡ ಮಾಹಿತಿ ಕೊಡಿ. ಸೊ ಇದರಿಂದ ನೀವು ಆಲ್ಮೋಸ್ಟ್ ಈ ಒಂದು ರೇಬಿಸ್ ಅನ್ನ ಕಂಟ್ರೋಲ್ ಮಾಡಬಹುದು. ಈಗ ನಾಯಿ ಕಡಿತದಿಂದ ಏನೋ ರೇಬಿಸ್ ಬರುವಂತದ್ದು ತಾವು ಹೇಳಿದ್ರಿ, ಒಂದ್ ವೇಳೆ ನಾಯಿ ಬೇರೆಯವರಿಗೆ ಕಡಿತು ಅಥವಾ ಪ್ರಾಣಿಗೆ ಕಡಿತು, ಆ ಪ್ರಾಣಿ ಇನ್ನೊಂದು ಪ್ರಾಣಿಯನ್ನ ಕಡಿತು ಅಥವಾ ಮನುಷ್ಯರನ್ನ ಕಡಿತು, ಎಸ್ ಅವಾಗ ಸಾಧ್ಯತೆಗಳು ಇರ್ತಾವ? ಅವಾಗಲೂ ಕೂಡ ಸಾಧ್ಯತೆ ಇರ್ತೈತಿ. ಈಗ ಸಪೋಸ್ ಯಾವುದೋ ಒಂದು ರೇಬಿಸ್ ಆಗಿರ್ತಕ್ಕಂಥ ನಾಯಿ ಒಂದು ಎಕ್ಸಾಂಪಲ್ ಆಡಿ ನಮ್ಮ ಹಸುಗೆ ಕಸ್ತು, ಹಸು ಕಸ್ದಾಗ ಏನಾಯ್ತು, ಹಸು ಅದಕ್ಕೆ ಒಂದು ತಿಂಗಳ ಅಥವಾ ಎರಡು ತಿಂಗಳಲ್ಲಿ ಲಕ್ಷಣಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ. ಇನ್ ಕೇಸ್ ಏನಾದ್ರೂ ರೇಬಿಸ್ ಇನ್ಫೆಕ್ಟೆಡ್ ಡಾಗ್ ಇತ್ತಂದ್ರೆ ಕಸ್ತಾಗ ಅಷ್ಟೇ, ಅವಾಗ ಲಕ್ಷಣಗಳು ಬರ್ತಾವ. ಅದೇ ಸೇಮ್ ತರ ಲಕ್ಷಣ ಹಸುಗಳಲ್ಲಿ ಕೂಡ ಲಕ್ಷಣ ಏನಪ್ಪಾ ಅಂದ್ರೆ ಜ್ವರ ಬರೋದು, ಅದು ಚಂಚಲತೆ ಜಾಸ್ತಿ ಆಗೋದು, ಆಮೇಲೆ ಕಣ್ಣೆಲ್ಲ ಕೆಂಪಾಗೋದು. ಅಂದ್ರೆ ನಾಯಿಗೆ ಬಂದಂತಹ ಲಕ್ಷಣಗಳೇ ಸೇಮ್ ಇದ್ರ ತರ ಲಕ್ಷಣ ಬರ್ತವೆ. ಆಮೇಲೆ ಯಾವುದೇ ಒಂದು ಮುಂದು ವಸ್ತುಗೆ ಬಂದ್ರೆ ಅದಕ್ಕೆ ಹೋಗಿ ಹಾಯೋದು, ಅವೆಲ್ಲ ಲಕ್ಷಣಗಳು ಕಾಣಬಹುದು. ಜೊತೆಗೆ ಇಲ್ಲಿ ನಾವು ಏನಾದ್ರೂ ಸಪೋಸ್ ಯಾರೋ ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾರೆ ಅಥವಾ ಏನೋ ಒಂದು ಯಾರು ಅದನ್ನ ಹಸುಗಳ ಮೇಂಟೈನ್ ಮಾಡಿರ್ತಾರಲ್ಲ ಓನರ್ಸ್, ಅವ್ರ ಆ ಪ್ರಾಣಿ ಹತ್ರ ಹೋದಾಗ ಏನೋ ಬಾಯಲ್ಲಿ ಕೈ ಹಾಕಿದಾಗ, ಯಾಕಂದ್ರೆ ಅದ್ರದ್ದು ಜೊಲ್ಲಲ್ಲೂ ಕೂಡ ಈ ವೈರಾಣು ಇರ್ತೈತಿ. ಸಪೋಸ್ ಯಾರು ಕೈ ಹಾಕ್ತಾ ಇರ್ತಾರೆ, ಅದು ಏನಾದ್ರು ಫಾರ್ಮರ್ಸ್ ಅಥವಾ ರೈತರಿಗೆ ಕೈಗೆ ಏನಾದ್ರು ಗಾಯ ಆಯ್ತು, ಕೆಲವೊಮ್ಮೆ ನಾಯಿಗಳು ನೆಕ್ಕುದ್ರ ಆಗ್ತೈತಿ, ಗಾಯ ಆದಾಗ ಏನಾಗ್ತೈತಿ, ಆ ಏನಾದ್ರೂ ಜೊಲ್ಲ ಗಾಯ ಜೊತೆ ಸಂಪರ್ಕ ಬಂದಾಗ ಆ ವೈರಾಣು ಬಾಡಿಯಲ್ಲಿ ಎಂಟ್ರಿ ಆಗ್ತೈತಿ. ಸೊ ಇದನ್ನು ಚಾನ್ಸಸ್ ಇರ್ತೈತಿ. ಹಾಗಾಗಿ ನಾವ್ ಏನಂತೀವಿ, ಏನ್ ರೇಬಿಸ್ ಇನ್ಫೆಕ್ಟೆಡ್ ಯಾವುದೇ ಒಂದು ಪ್ರಾಣಿ ಇರಲಿ, ಹಸು ಆಗ್ಲಿ, ಕುರಿ ಆಗ್ಲಿ, ಆಡಾಗ್ಲಿ, ದನ ಆಗ್ಲಿ, ನಮ್ದು ನಾಯಿ ಆಗ್ಲಿ, ಆದಷ್ಟು ಅದ್ರ ಹತ್ತಿರ ನಾವು ಹೋಗೋದನ್ನ ಅವಾಯ್ಡ್ ಮಾಡ್ಬೇಕು. ಯಾಕಂದ್ರೆ ಅದು ಯಾವ ರೀತಿ ಅದು ವೈರಾಣು ನಮ್ ಬಾಡಿಯಲ್ಲಿ ಎಂಟ್ರಿ ಆಗತ್ ಹೇಳಕ್ ಬರಲ್ಲ. ಸೊ ಅದನ್ನ ಸ್ವಲ್ಪ ಆದಷ್ಟು ಇದು ಕಂಟ್ರೋಲ್ ಮಾಡಿದ್ರೆ ಕಂಟ್ರೋಲ್ ಆಗುತ್ತೆ. ಈಗ ಈ ರೋಗ ಬಂದಂತ ನಾಯಿಯನ್ನ ಸೆಪರೇಟ್ ಮಾಡಿ ಅದನ್ನ ಕಟ್ಟಿ ಹಾಕಿ ಅದನ್ನ ಗಮನಿಸ್ತಾ ಇರಬೇಕು ಅಂತಂತೀರಿ. ಅಂದ್ರೆ ಇದು ಯಾವಾಗ ಅಂತಂದ್ರೆ, ಈಗ ಸಪೋಸ್ ಯಾವುದೋ ಒಂದ್ ಬೀದಿ ನಾಯಿ ನಿಮ್ಗೆ ಕಚ್ಚಿರ್ತೈತಿ, ಅದು ಹುಚ್ಚು ನಾಯಿ ಇದೆಯೋ ಅಥವಾ ರೇಬಿಸ್ ಆಗಿ ಬಂದಿದೆಯೋ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಸೊ ಅದನ್ನ ಕನ್ಫರ್ಮ್ ಮಾಡ್ಬೇಕಂತಂದ್ರೆ ಒಂದು ಕ್ರೈಟೀರಿಯಾ ಏನಪ್ಪಾ ಅಂತಂದ್ರೆ, ನಾವು ನಾಯಿಯನ್ನ ಒಂದು ಏರಿಯಾದಲ್ಲಿ ಇಟ್ಕೊಂಡು ಅದನ್ನ ವೀಕ್ಷಣೆ ಮಾಡ್ತಾ ಇರೋದು. ಸಪೋಸ್ ಒಂದು 10 ದಿವಸ 15 ದಿವಸ ನಂತರ ಏನೋ ಸಿಂಪ್ಟಮ್ಸ್ ತೋರಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತು, ಏನೋ ಒಂದು ರೇಬಿಸ್ ಲಕ್ಷಣಗಳು ಬರಕ್ ಸ್ಟಾರ್ಟ್ ಆಯ್ತಂದ್ರೆ, ಅವಾಗ ಏನಪ್ಪಾ ಅಂದ್ರೆ ನಾವು ಯಾವ ಪ್ರಾಣಿ ಕಚ್ಚಿರ್ತದ ಯಾವ ಮನುಷ್ಯರಿಗೆ ಕಚ್ಚಿರ್ತಲ್ಲ ಅವರು ಅದನ್ನ ವ್ಯಾಕ್ಸಿನೇಷನ್ ಮಾಡೋದಾಯ್ತು ಅಥವಾ ಲಸಿಕೆ ಹಾಕ್ಸ್ಕೊಡೋದಾಯ್ತು, ಮುಂಜಾಗ್ರತೆ ಕ್ರಮಗಳು ಏನ್ ತಗೋಬೇಕಲ್ಲ ಅವಾಗ ಕರೆಕ್ಟ್ ಆಗಿ ತಗೋಬಹುದು. ಸಪೋಸ್ ಏನೋ ಲಕ್ಷಣ ತೋರಿಸಲಿಲ್ಲ ಅಂತಂದ್ರೆ ಅದನ್ನ ನೀವು ನಿಮ್ಮ ವ್ಯಾಕ್ಸಿನ್ ತಗೊಂಡ್ರು ನಡೀತೈತಿ, ಬಿಟ್ಟರು ನಡೀತೈತಿ. ಬಟ್ ಸೇಫರ್ ಸೈಡ್ಗೆ ವ್ಯಾಕ್ಸಿನ್ಸ್ ಲಸಿಕೆ ಹಾಕ್ಸ್ಕೊಂಡ್ರೆ ಬಹಳ ಒಳ್ಳೇದಾಗುತ್ತೆ. ನಮ್ಮ ಭಾಗದೊಳಗೆ ಹೆಂಗದ ಅಂತೀರಿ ರೇಬಿಸ್ ರೋಗದ ಒಂದು ಪ್ರಮಾಣ ಅನ್ರಿ, ಅಥವಾ ಅದು ಬರುವಂತಹದ್ದು ಒಂದು ಸಾಧ್ಯತೆಗಳು? ಯೂಶಲಿ ನಮ್ ಎಸ್ಪೆಷಲಿ ನಮ್ಮ ಬಿಜಾಪುರ್ ಏರಿಯಾದಲ್ಲಿ ಕಡಿಮೆ ಇದೆ, ನಾವಂತೂ ಕೇಸಸ್ ಬಹಳ ಕಡಿಮೆ ನೋಡಿದೀವಿ. ಬಟ್ ಆನ್ ಆನ್ ಎವರೇಜ್ ನಮ್ ದೇಶದಲ್ಲಿ ತಗೊಂಡ್ರೆ ಸುಮಾರಷ್ಟು ಒಂದು 30-40 ಸಾವಿರ ಜನ ಈ ರೇಬಿಸ್ ದಿಂದ ಸಾಯ್ತಿದ್ದಾರೆ. ಸೊ ಇದು ಪ್ರಮಾಣ ನೋಡಿದ್ರೆ ಜಾಸ್ತಿನೇ ಇದೆ. ರೇಬಿಸ್ ದಿಂದಾನೇ ಇಷ್ಟು ಜನ ಸಾಯಕತ್ತಾರ ಅಂದ್ರೆ ವಿಚಾರ ಮಾಡ್ಬೇಕು. ಬಟ್ ಏನಾಗ್ತೈತಿ, ಕೆಲವೊಂದು ಕೇಸಸ್ ನಮಗ್ ನೋಟಿಸ್ ಆಗಂಗಿಲ್ಲ, ಏನೋ ಒಂದ್ ಬಂದಿರ್ತೈತಿ, ಅವರು ಟ್ರೀಟ್ಮೆಂಟ್ ಮಾಡಿಸಿರೋದಿಲ್ಲ ಓನರ್ಸ್, ಅವಾಗ ಹಂಗೆ ಆಗ್ತೈತಿ, ಸೊ ಡೆತ್ ಆಗ್ತೈತಿ. ಬಟ್ ಪ್ರಾಣಿಗಳಲ್ಲಿ ಅಂತೂ ಬಹಳ ಕಡಿಮೆ ಇದೆ, ರೇರ್ ಕೇಸಸ್. ಯಾಕಂದ್ರೆ ಇದೆಲ್ಲ ಡಿಪೆಂಡ್ ಆಗೋದು ಅದ್ರ ಮೇಲೆ ಅಂತಂದ್ರೆ, ಅದು ನಾಯಿಗೆ ಏನಾದ್ರು ರೇಬಿಸ್ ಇತ್ತಂದ್ರೆ ಆ ನಾಯಿ ಒಂದು ಹಸುಗೆ ಅಥವಾ ಪ್ರಾಣಿ ಕಳಿಸ್ತಂದ್ರೆ ಅವಾಗ ಅಷ್ಟೇ ಇನ್ಫೆಕ್ಷನ್ ಬರ್ತೈತಿ, ಅದ್ರ ಹೊರತು ಏನು ಆಗಂಗಿಲ್ಲ. ಸೊ ಹಾಗಾಗಿ ರೇರ್ ಕೇಸಸ್ ನಾಗ ಬರ್ತೈತಿ. ಬಟ್ ಏನಪ್ಪ ಅಂದ್ರೆ ಇವು ಯಾವಾಗ ಬರುತ್ತಂತ ಹೇಳಕ್ ಬರಲ್ಲ. ಸೊ ಹಾಗಾಗಿ ಅದು ಮುಂಜಾಗ್ರತವಾಗಿ ನಿಮಗೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇತ್ತಂದ್ರೆ ಡೆಫಿನೆಟ್ಲಿ ನೀವೇನಪ್ಪ ಅಂದ್ರೆ ಕಂಟ್ರೋಲ್ ಮಾಡಬಹುದು. ಅದಕ್ಕೆ ಯಾವತ್ತು ಲಸಿಕಾ ಕಾರ್ಯಕ್ರಮದ ಕಡೆ ವಿಶೇಷವಾದಂತಹ ಲಸಿಕೆ ಕೊಡಬೇಕು. ಯಾಕಂದ್ರೆ ಬೇರೆ ಬಹಳಷ್ಟು ರೋಗಗಳಿಗೆ ಟ್ರೀಟ್ಮೆಂಟ್ ಇದೆ, ಅಂದ್ರೆ ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಇದೆ. ಬಟ್ ಈ ಒಂದು ರೇಬಿಸ್ ರೋಗಕ್ಕೆ ಯಾವುದು ಟ್ರೀಟ್ಮೆಂಟ್ ಇಲ್ಲ. ಬಂತಂತಂದ್ರೆ ಖಂಡಿತವಾಗಲೂ ಸಾವಂತೂ 99% ಬಂದೇ ಬರ್ತೈತಿ. ಸೊ ಇದನ್ನ ಕಂಟ್ರೋಲ್ ಆಗ್ಬೇಕು ಅಥವಾ ಬರ್ಲೇಬಾರ್ದು ರೋಗ ಅಂತಂದ್ರೆ ಒನ್ಲಿ ಸೊಲ್ಯೂಷನ್ ಏನಪ್ಪಾ ಅಂದ್ರೆ ಲಸಿಕೆ ಹಾಕ್ಸೋದು. ಲಸಿಕೆದಿಂದನೇ ಇದನ್ನ ಕಂಟ್ರೋಲ್ ಮಾಡಬಹುದು. ಮೊದಲನೇ ದಿನದಿಂದನೇ ಶುರು ಮಾಡಬೇಕಿದೆ. ಈಗ ನಮ್ಮ ಗ್ರಾಮೀಣ ಪ್ರದೇಶದೊಳಗ ಏನು ಪಶು ಆಸ್ಪತ್ರೆಗಳದಾವ, ಅಲ್ಲಿ ಈ ಲಸಿಕೆಗಳು ಇದಕ್ಕೆ ಉಪಚಾರ ಎಲ್ಲ ಲಭ್ಯದ ಅಂತೀರಿ? ಹಾ ರೀ, ಈ ಆಂಟಿ ರೇಬಿಸ್ ವ್ಯಾಕ್ಸಿನ್ಸ್ ಅಂತ ಹೇಳಿ ಕೆಲವೊಂದು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಸಿಗ್ತಾ ಇದಾವೆ. ಇನ್ನು ನನ್ನ ಒಂದು ಅನುಭವ ಪ್ರಕಾರ ಇನ್ನು ಹಳ್ಳಿಗಳಲ್ಲಿ ಅಷ್ಟೊಂದು ಮೂವ್ಮೆಂಟ್ಸ್ ಇಲ್ಲ ಈ ಲಸಿಕೆ ಒಂದು. ಸೊ ಆದ್ರೂ ಕೂಡ ಏನಪ್ಪ ಅಂದ್ರೆ, ಆದ್ರೂ ಈಗ ಒಂದ್ ಯಾವ್ದೋ ವರದಿ ಆಯ್ತು ಇಂತಹ ಒಂದೊಂದು ಸಮಸ್ಯೆ ಬಂತು, ಸಮಸ್ಯೆ ಬಂದಾಗಾದ್ರೆ ಮುಂಜಾಗ್ರತವಾಗಿ ಅದನ್ನ ಲಸಿಕೆನ ತಂದು ಇಟ್ಕೊಂಡು ಹೋಗಬಹುದು, ಅದನ್ನ ತರಿಸಿ ಒಂದು ಉಪಚಾರ ನೀಡುವಂತಹ ಒಂದು ಕೆಲಸ ಆಗ್ತದೆ ಖಂಡಿತ. ಡಾಕ್ಟರ್, ನಿಮ್ಮ ಜೊತೆಗೆ ಇದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಮಾಡಿ ಮಾತಾಡಬೇಕು ಅಂತಂದ್ರೆ ತಮ್ಮ ನಂಬರ್ ಅನ್ನ ಹೇಳ್ತೀರಿ? ಎಸ್, ಖಂಡಿತವಾಗ್ಲೂ. ಏನಾದರೂ ಇದ್ರ ಬಗ್ಗೆ ಡೌಟ್ಸ್ ಇತ್ತು ಅಥವಾ ಏನೋ ಪ್ರಶ್ನೆ ಕೇಳಿದಿತ್ತಂದ್ರೆ ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ಹೆಸರು ಡಾಕ್ಟರ್ ಸಂತೋಷ್ ಹಿಂದೆ ಅಂತೇಳಿ. ನನ್ನ ಮೊಬೈಲ್ ನಂಬರು 8799107090. ಆತ್ಮೀಯರೇ, ಡಾಕ್ಟರ್ ಸಂತೋಷ್ ಹಿಂದೆ ಅವರು ಏನು ತಮ್ಮ ನಂಬರ್ ಅನ್ನ ಹೇಳಿದ್ದಾರೆ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9110070900 ಈ ನಂಬರ್ಗೆ ತಾವು ಸಂಪರ್ಕ ಮಾಡಿ ಜಾನುವಾರುಗಳ ಆರೋಗ್ಯ ರಕ್ಷಣೆ ಬಗ್ಗೆ ಅವರಿಂದ ಸಲಹೆ ಸೂಚನೆಗಳನ್ನು ಪಡೆಯಬಹುದು. ಒಳ್ಳೆಯದು ಡಾಕ್ಟರ್ ಸಂತೋಷ್ ಸಿಂಧೆ ಅವರೇ. ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ವಿಶ್ವ ನಾಯಿ ಹುಚ್ಚು ರೋಗದ ದಿನಾಚರಣೆ ಸಂದರ್ಭದೊಳಗೆ ಈ ರೋಗದ ಬಗ್ಗೆ ತಾವು ಸಾಕಷ್ಟು ಜಾಗೃತಿ ಮೂಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದೀರಿ. ಯಾವ ರೀತಿ ನಮ್ಮ ರೈತರು ಈ ರೋಗದ ಬಗ್ಗೆ ಕಾಳಜಿ ವಹಿಸಬೇಕು, ಯಾಕಪ್ಪ ಅಂತಂದ್ರೆ ಇದು ಬಹಳ ಅಪಾಯಕಾರಿಯಾದಂತಹ ಒಂದು ರೋಗ, ಒಂದು ವೇಳೆ ಇದು ನಮ್ಮ ಶರೀರವನ್ನು ಹೋಗ್ತು ಅಂತಂದ್ರೆ ಅದಕ್ಕೆ ಬಹಳಷ್ಟು ಸಮಸ್ಯೆಗಳು ಉದ್ಭವ ಆಗುವಂತಹದ್ದು ಮತ್ತು ಮಾರಣಾಂತಿಕವಾಗಿ ಪರಿಣಮಿಸುವಂತಹ ಒಂದು ಸಾಧ್ಯತೆ 100ಕ್ಕೆ 100ರಷ್ಟು ಇರ್ತದೆ ಅನ್ನುವಂತಹ ಮಾತು ನಮ್ಮನ್ನ ನಿಜವಾಗಿಯೂ ಎಚ್ಚರದೊಳಗೆ ಇಡಬೇಕಾಗ್ತದೆ. ಅದಕ್ಕೆ ಇದಕ್ಕೆ ಅಲಕ್ಷ್ಯ ಮಾಡುವಂತಹ ಯಾವುದೇ ಸಂದರ್ಭ ಕೂಡ ನಾವು ಸ್ವಾಗತ ಮಾಡಬಾರ್ದು. ಅದಕ್ಕೆ ಯಾವಾಗ ಈ ರೋಗ ಬರ್ತದ ಅಂತಂದ್ರ ಯಾವತ್ತ ನಮಗೆ ಹುಚ್ಚುನಾಯಿ ಕಡಿತು, ಪ್ರಾಣಿಗೆ ಕಡಿಬಹುದು, ಮನುಷ್ಯರಿಗೆ ಕಡಿಬಹುದು, ಆ ದಿನದಿಂದನೇ ಅದಕ್ಕೆ ಲಸಿಕಾ ಕಾರ್ಯಕ್ರಮದ ಕಡೆ ನಾವು ಲಕ್ಷ್ಯ ವಹಿಸಬೇಕಾಗ್ತದೆ. ಮತ್ತೆ ಲಸಿಕೆಗಳು ಅಂತೂ ಲಭ್ಯ ಇರ್ತಾವ, ತಾವು ಸಂಪರ್ಕ ಮಾಡಿ ಪಶುವೈದ್ಯರ ಹತ್ರ ಹೋಗಿ ಅಥವಾ ವೈದ್ಯರ ಕಡೆ ಯಾವುದೇ ವೈದ್ಯರ ಕಡೆನೂ ತಾವು ಈ ಸಂದರ್ಭದೊಳಗೆ ಭೇಟಿಯಾದ್ರೆ ಈ ಸಂದರ್ಭದೊಳಗೆ ಅದನ್ನ ವಾರ್ ಫೂಟಿಂಗ್ ಮೇಲೆ ಯುದ್ಧದ ಉಪಾಧಿಯೊಳಗೆ ಚಿಕಿತ್ಸೆ ಕೊಡುವಂತಹ ಒಂದು ವ್ಯವಸ್ಥೆ ಇದ್ದೇ ಇರ್ತದೆ. ಅದಕ್ಕೆ ಈ ಒಂದು ವಿಚಾರವನ್ನ ಮುಚ್ಚಿಡಬಾರದು ಯಾವುದೇ ಕಾರಣಕ್ಕೆ. ಅಕಸ್ಮಾತ್ ಅಂತ ಒಂದು ಸಂದರ್ಭ ಬಂತು, ಇಲ್ಲ ನಮಗೆ ಗೊತ್ತಾಗಲಾರದೆ ನಾಯಿ ಕಡದ ಅದು ಗೊತ್ತೇ ಆಗಿಲ್ಲ ಅನ್ನುವಂತಹ ಒಂದು ವಿಚಾರಗಳು ಇದ್ದೇ ಇರ್ತಾವ, ಆದರೂ ಕೂಡ ನಾವು ಇದ್ರ ಕಡೆ ಬಹಳಷ್ಟು ಕಾಳಜಿ ವಹಿಸಬೇಕಾಗ್ತದೆ. ಈ ಎಲ್ಲ ವಿಚಾರಗಳ ಬಗ್ಗೆ ನಮ್ಮ ರೈತರಿಗೆ ತಾವು ಹೇಳಿಕೊಟ್ಟಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ಧನ್ಯವಾದಗಳು ಸರ್. ಇದುವರೆಗೆ ತಜ್ಞವಾಣಿಯಲ್ಲಿ ವಿಶ್ವ ರೇಬಿಸ್ ದಿನದ ಪ್ರಯುಕ್ತ ಇಂಡಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಪಶುವೈದ್ಯರಾಗಿರುವ ಡಾ ಸಂತೋಷ್ ಸಿಂಧೆ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಸೋಮಶೇಖರ್ ರುಳಿ. ಈಗ ಶಿವರಾಮ್ ಗೇಮೂರ್ ರಾಠೋಡ್ ಹಾಗೂ ಸಂಗಡಿಗರಿಂದ ಲಂಬಾಣಿ ಭಜನೆ ಪದಗಳನ್ನು ಕೇಳೋಣಂತೆ.